ಪ್ರಾಗುತ್ಪತ್ತೇರಜಂ ಸರ್ವಂ ಜಾತಿ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣ ಸ್ಮೃತಃ. ಉಪಾಸನಾ ಆಶ್ರಿತ ಧರ್ಮ. ಉಪಾಸಕ ಅಂತರ್ಥ. ಧರ್ಮ ಅಂದರೆ ಉಪಾಸಕ, ಉಪಾಸನೆಯನ್ನು ಆಶ್ರಯಿಸಿಕೊಂಡಂತಹ ಉಪಾಸಕ. ಅವನು ಜಾತೇ ಬ್ರಹ್ಮಣಿ ವರ್ತತೆ, ಯಾವ ಬ್ರಹ್ಮನು ಹುಟ್ಟಿಕೊಂಡಿದ್ದಾನೋ, ಸೃಷ್ಟಿತವಾಗಿದ್ದಾನೋ, ಆ ಸೃಷ್ಟಿತ ಬ್ರಹ್ಮನಲ್ಲಿ ಅವನು ಇದ್ದಾನೆ. ಹೀಗಾಗಿ ಅವನು ಅನಂತನು ಅನಿಸಿಕೊಳ್ಳುವುದಿಲ್ಲ, ಕೃಪಣನು ಅನಿಸಿಕೊಳ್ಳುತ್ತಾನೆ. ಹುಟ್ಟುರಹಿತನಾದ ಬ್ರಹ್ಮ. ಈಗ ತಾನು ಹುಟ್ಟುರಹಿತನಾದ ಬ್ರಹ್ಮನೇ ಆಗಿದ್ದೇನೆ ಅನ್ನುವ ಸ್ಪಷ್ಟತೆ ಇದ್ದವನಿಗೆ ಇವು ಯಾವ ಸಮಸ್ಯೆಗಳು ಇಲ್ಲ. ಸಮಸ್ಯೆಗಳ ಸರಳಿ ಪ್ರಾರಂಭ ಯಾವಾಗ ಆಗ್ತದೆಂದರೆ, ಸ್ವಭಾವದಿಂದ ಸ್ವರೂಪದಿಂದ ತಾನು ಯಾರು ಎನ್ನುವುದು ಗೊತ್ತಿಲ್ಲದೇ ಇದ್ದಾಗ ಸಮಸ್ಯೆಗಳ ಸುಳಿವು ಶುರುವಾಗ್ತದೆ. ಆವಾಗ ಅವನು ಯಾರವನು? ಅವನು ಜಾತ ಬ್ರಹ್ಮ. ಈ ಜಾತ ಬ್ರಹ್ಮ ಅನೇಕ ಹಂತಗಳಲ್ಲಿ ಅನೇಕ ಪ್ರಕಾರದ ಶ್ರದ್ಧೆಗಳನ್ನು ಪರಿಪಕ್ವತೆಗಳನ್ನು ಹೊಂತಾ ಬರ್ತಾನೆ. ಒಂದು ಹಂತದಲ್ಲಿ ಏನಂತ ಬರ್ತಾನೆ ಅಂದರೆ, ನಾನು ಪರಬ್ರಹ್ಮನನ್ನು ಗುರುತಿಸಬೇಕಾಗಿದ್ದಲ್ಲಿ ಉಪಾಸನೆ, ಮೊದಲು ಅವನನ್ನು ಭಾವಿಸ್ಕೋಬೇಕು, ಬ್ರಹ್ಮನನ್ನು ಭಾವಿಸ್ಕೋತೀನಿ, ಗಣಪತಿ ಎಂದು ಭಾವಿಸ್ಕೋತೀನಿ, ಆಂಜನೇಯ ಎಂದು ಭಾವಿಸ್ಕೋತೀನಿ. ನಮ್ಮ ಶಾಸ್ತ್ರವೇ ಅದಕ್ಕೆ ಅವಕಾಶ ಕೊಡ್ತದೆ. ಯಾವ ಲಾಜಿಕ್ ಮೇಲೆ ಅವಕಾಶ ಕೊಡ್ತದೆ? ಭಗವಂತನು ಎಲ್ಲೆಲ್ಲಿಯೂ ಇದ್ದಾನೆ. ಲಾಜಿಕ್ ನಂಬರ್ ಒನ್, ಭಗವಂತನು ಎಲ್ಲೆಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿಯೂ ಇರುವ ಭಗವಂತನನ್ನು ಎಲ್ಲಾದರೂ ಕಾಣಬಹುದಲ್ಲವೇ? ನೀರಿನಲ್ಲಿ ಕಂಡಾಗ ಗಂಗಾ, ಜ್ಞಾನದಲ್ಲಿ ಕಂಡಾಗ ಸರಸ್ವತಿ, ಐಶ್ವರ್ಯದಲ್ಲಿ ಕಂಡಾಗ ಲಕ್ಷ್ಮಿ, ವಿಘ್ನಹರನನ್ನಾಗಿ ಕಂಡಾಗ ಗಣೇಶ. ಮೊದಲನೇ ಲಾಜಿಕ್ ಏನು? ಭಗವಂತನು ಎಲ್ಲೆಲ್ಲಿಯೂ ಇದ್ದಾನೆ. ಎರಡನೇ ಸ್ಟೆಪ್ ಏನು? ಎಲ್ಲೆಲ್ಲಿಯೂ ಇರೋ ಭಗವಂತನನ್ನು ನಾನು ಯಾವ ರೂಪದಲ್ಲಾದರೂ ಭಾವಿಸಬಹುದಲ್ಲ. ಇಷ್ಟು ಮಾತ್ರ ಶಾಸ್ತ್ರ ಅವಕಾಶ ಕೊಟ್ಟಿಲ್ಲ. ಮುಂದಿನ ಹೆಜ್ಜೆಯಲ್ಲಿ ಹೇಳ್ತದೆ, ನೀನು ಭಾವಿಸ್ಕೋ, ಆದರೆ ಭಾವಿಸ್ಕೊಂಡು ಅಲ್ಲೇ ನಿಲ್ಲಬೇಡ ಅಂತ. ಚಿತ್ತಶುದ್ಧಿಯನ್ನು ಹೊಂದಿ ನೀನು ಈಶ್ವರನ ತತ್ವ ಏನು ಅನ್ನುವುದನ್ನು ಸ್ಪಷ್ಟಪಡಿಸಿಕೋ. ಹಾಗಾದರೆ ಭಾವಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲಿಯವರೆಗೂ ಅಂತಂದರೆ, ಚಿತ್ತಶುದ್ಧಿಯವರೆಗೂ ಭಾವಿಸಿಕೊಳ್ಳಿಕ್ಕೆ ಅವಕಾಶ. ಚಿತ್ತಶುದ್ಧಿಯವರೆಗೂ ಉಪಾಸನೆಗೆ ಅವಕಾಶ ಇದೆ. ಅದು ಗಾಯತ್ರಿ ಉಪಾಸನೆ ಇರಲಿ, ಮೃತ್ಯುಂಜಯ ಉಪಾಸನೆ ಇರಲಿ, ಯಾವ ಉಪಾಸನಾ ಭಾಗವಾದ ಸರಸ್ವತಿ ಇರಲಿ, ಇನ್ನು ಆ ಭಾಗದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಉಪಾಸ್ಯ ದೇವತಾ ಸಾನ್ನಿಧ್ಯ ಸಾಮೀಪ್ಯ ಸಾರೋಪ್ಯ ಅದರೊಳಗೆ ಹೋಗ್ಬಿಡ್ತಾರೆ. ಕೊನೆಗೆ ಎಲ್ಲಿ ಹೋಗ್ಬಿಡ್ತದೆ? ಸಾಲೋಕ್ಯ. ಶಾಸ್ತ್ರದಲ್ಲಿ ಅದೆಲ್ಲ ಹೇಳಲಿಕ್ಕೆ ಹೋಗಿಲ್ಲ ಅವರು. ಇವರು ತಮ್ಮ ಭಾವನಾದಲ್ಲಿ ಅವನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ರು. ಅಷ್ಟಕ್ಕೆ ಅವಕಾಶ ಕೊಟ್ಟಿರಲ್ಲ, ನಾವು ಇಷ್ಟು ಮುಳುಗ್ತೇವೆ ಅಂತ. ಹೀಗಾಗಿ ಇಲ್ಲಿ ತನಕ ಶಾಸ್ತ್ರ ತನ್ನ ಗೌರವ ಆಧಾರಗಳನ್ನು ಇಟ್ಕೊಂಡಿದೆ ಅಂತಂದರೆ, ನೀನು ಯಾವ ರೂಪದಲ್ಲಾದರೂ ಕೂಡ ಭಗವಂತನನ್ನು ಭಾವಿಸಬಹುದು. ನಿಕೃಷ್ಟ ವಸ್ತುನಿ ಉತ್ಕೃಷ್ಟ ದೃಷ್ಟಿ, ಅತ್ಯಂತ ಯಕ್ಕಶ್ಚಿತವಾದ ಒಂದು ಪದಾರ್ಥದಲ್ಲಿ ಅಗಾಧವಾದ ಅನಂತವಾದ ಸರ್ವಜ್ಞನಾದ ಸರ್ವಶಕ್ತನಾದ ಭಗವಂತನನ್ನು ನೀನು ಭಾವಿಸಬಹುದು. ಏನು ಲಾಜಿಕ್ಕು? ಎಲ್ಲೆಲ್ಲಿಯೂ ಭಗವಂತ ಇದ್ದಾನೆ. ಲಾಜಿಕ್ ಈಸ್ ಕಂಪ್ಲೀಟ್. ಅದಕ್ಕೆ ಅರಿಶಿನ ಮುದ್ದೆ ಮಾಡಿರ್ತೀವಿ, ಗಣಪತಿ ಆವಾಹಯಾಮಿ. ವಿಚ್ ಗಣಪತಿ, ಅವನು ಭಾವಿಸಲ್ಪಟ್ಟ ಗಣಪತಿಯೇ. ಓಕೆ, ಈ ಉಪಾಸನಾ ಮಾರ್ಗವನ್ನು ತನ್ನ ಜೀವನದ ಧ್ಯೇಯವನ್ನಾಗಿ ಇಟ್ಕೊಂಡವನು ಉಪಾಸಕ. ಆ ಉಪಾಸಕನನ್ನು ಇಲ್ಲಿ ಏನು ಕರೆದಿದ್ದಾರೆ? ಜಾತ ಬ್ರಹ್ಮ. ಅದಕ್ಕೆ ಒಂದೇ ಶಬ್ದ ಭಾಷೆ ಹೇಳ್ತಾರೆ, ಸರ್ವಂ ವಿತಥಂ. ಶಂಕರ್ ಏನು ಹೇಳ್ತಾರೆ? ಸರ್ವಂ ವಿತಥಂ, ಎಲ್ಲವೂ ವೈತಥ್ಯ. ಯು ಜಸ್ಟ್ ಕಂಪ್ಲೀಟೆಡ್ ವೈತಥ್ಯ ಪ್ರಕರಣ, ಹೌದಲ್ಲ? ವೈತಥ್ಯ ಪ್ರಕರಣದ ತಾತ್ಪರ್ಯವಾದ ಹೇಳಿಕೆ ಏನು ಅಂತಂದರೆ, ಉಪಾಸ್ಯ ಉಪಾಸನಾದಿ ಭೇದ ಜಾತಂ ಸರ್ವಂ ವಿತಥಂ, ಎಲ್ಲವೂ ಕೂಡ ಮಿಥ್ಯ. ದಿ ವೆರಿ ಉಪಾಸನಾ ಇಸ್ ಮಿಥ್ಯ, ಉಪಾಸಕ ಇಸ್ ಮಿಥ್ಯ, ಉಪಾಸ್ಯ ದೇವತಾ ಇಸ್ ಮಿಥ್ಯ. ಇವು ಯಾರಿಗೂ ಯಾರಿಗೂ ಇವು ಕೇಳಿಸುವುದೇ ಇಲ್ಲ ಈ ಶಂಕರ ಫಾಲೋವರ್ಸಿಗೆ. ಯಾವಾಗ ಕೇಳಬೇಕು ಅವಾಗ ಕೇಳಿಸ್ತದೆ, ರೆಡಿ ಆಗಬೇಕಲ್ಲ. ಇನ್ನೊಂದು 10, 20, 30, 100 ಜನ್ಮ ಆದಮೇಲೆ ಅದು ರೆಡಿಯಾದಾಗ ಕೇಳಿಸ್ತದೆ. ಅಲ್ಲಿವರೆಗೂ ಜೈ ಜೈ ಶಂಕರ ಹರ ಹರ ಶಂಕರ, ಜೈ ಜೈ ಶಂಕರ ಹರ ಹರ ಶಂಕರ. ಅಂಡ್ ಶಂಕರ ಹಿಮ್ಸೆಲ್ಫ್ ಸೇಸ್ ದಿಸ್ ಸೋ ಕ್ಲಿಯರ್ಲಿ, ಉಪಾಸ್ಯ ಉಪಾಸನಾದಿ ಭೇದ ಜಾತಂ ಸರ್ವಂ ವಿತಥಂ. ಹಾಗಾದರೆ ಪಾರಮಾರ್ಥಿಕ ತತ್ವ ಯಾವುದು? ಕೇವಲಶ್ಚ ಆತ್ಮ ಅದ್ವಯ ಪರಮಾರ್ಥದ. ವಾಸ್ತವಿಕವಾಗಿ ಪಾರಮಾರ್ಥಿಕವಾಗಿ ಇದ್ದದ್ದು ಕೇವಲ ಆತ್ಮ. ಕೇವಲ ಆತ್ಮ ಅಸ್ತಿ ಪರೋಕ್ಷ ಜ್ಞಾನ, ಅಸ್ಮಿ ಅಪರೋಕ್ಷ ಜ್ಞಾನ. ಜರ್ನಿ ಅಸ್ತಿಯಿಂದ ಶುರುವಾಗ್ತದ. ಶತಕೋಟಿ ಜನ್ಮಗಳಿಂದ ಕೂಡ ಜರ್ನಿ, ನಮ್ಮ ಪ್ರಯಾಣ, ಜೀವನ ಪ್ರಯಾಣ ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ? ಅಸ್ಥಿ. ಅದಕ್ಕಿಂತ ಮುಂಚೆನೂ ಇರ್ತದೆ, ಮೇ ಬಿ. ಅದು ಮೇ ಬಿ ಹೋಗಿ ಅಸ್ಥಿ ಆಗ್ತದೆ, ಇರಬಹುದು. ಯಾಕೋ ಎಲ್ಲರೂ ಹಾಗೆ ಹೇಳಿಕತ್ತಾರೆ, ಇದ್ರೂ ಇರಬಹುದು ಭಗವಂತ. ಇದು ಮೇ ಬಿ ಇದಾನೇ, ಎಲ್ಲಿಗೆ ಬಂದ್ರೆ ಈಗ ಅಸ್ತಿ. ಕಂಪ್ಲೀಟ್ ಯಾವಾಗ ಆಗ್ತದೆ ಜರ್ನಿ? ಅಸ್ಮಿ ಅಸ್ಮಿ. ಸೊ ಕೇವಲಶ್ಚ ಆತ್ಮ ಅದ್ವಯ ಪರಮಾರ್ಥತಃ ಇತಿ ಸ್ಥಿತಂ ಅತೀತೇ ಪ್ರಕರಣೇ. ಮುಂಚಿನ ಪ್ರಕರಣದಲ್ಲಿ ಇದಷ್ಟು ಮುಗಿದು ಹೋಗಿದೆ. ಈಗ ಕನೆಕ್ಷನ್ ಕೊಡೋದು ಕೊಡಬೇಕಲ್ಲ, ಎಷ್ಟು ದಿನ ಆಯಿತು ಕ್ಲಾಸಿಂದು, ರಶ್ ಆಗಬೇಕಲ್ಲ. ಯತಃ ಉಪಾಸನಾಶ್ರಿತ ಉಪಾಸನ ಆತ್ಮನಃ ಮೋಕ್ಷ ಸಾಧನತ್ವೇನ ಗತಃ ಉಪಾಸಕ ಅಹಂ ಮಮ ಉಪಾಸ್ಯಂ ಬ್ರಹ್ಮ. ಅಹಂ ಮಮ ಉಪಾಸ್ಯಂ ಬ್ರಹ್ಮ, ಅಹಂ ಉಪಾಸಕ. ಉಪಾಸ್ಯ ಬ್ರಹ್ಮ, ಯಾವ ಬ್ರಹ್ಮನು ಉಪಾಸ್ಯ ಬ್ರಹ್ಮನಾಗಿದ್ದಾನೋ ಆ ಬ್ರಹ್ಮನನ್ನು ಸಾಧಿಸುವಂತಹ ಉಪಾಸಕ ನಾನು. ತದುಪಾಸನಂ ಕೃತ್ವಾ, ಈ ಪ್ರಕಾರವಾಗಿ ಉಪಾಸನೆಯನ್ನು ಅನುಸರಿಸಿ ಎಷ್ಟೋ ಜನ್ಮಗಳು ಕಳೀತಾನೆ. ಜಾತೇ ಬ್ರಹ್ಮಣಿ ಇದಾನೀಂ ವರ್ತಮಾನ, ಈ ಪ್ರಕಾರವಾದ ಈ ಜಾತ ಬ್ರಹ್ಮ ಅಜಂ ಬ್ರಹ್ಮ. ಇನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿಯನ್ನು ಹೊಂದಿ, ಅವನ್ನೆಲ್ಲ ಹೊಟ್ಟೆ ಹಾಕ್ಕೋಬೇಕು, ಅವನ್ನೆಲ್ಲ ಚಿತ್ತಶುದ್ಧಿಯನ್ನು ಹೊಂದಿ ಶಾಸ್ತ್ರ ಅನುಗ್ರಹದಿಂದ ತತ್ವಮಸಿ ಮಹಾವಾಕ್ಯವನ್ನು ಕೇಳಿಸಿಕೊಂಡು ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯವನ್ನು ಕೇಳಿಸಿಕೊಂಡು ಅವ ಜಾತ ಬ್ರಹ್ಮ ಹೊರಟೋಗ್ಬಿಟ್ರೆ ಏನಾಗ್ಬಿಡ್ತಾನೆ? ಅಜಂ ಬ್ರಹ್ಮ. ಕದಾ ಶರೀರ ಪಾತಾತ್, ಶರೀರವು ಕಳಚಿದ ಮೇಲೆ ಊರ್ಧ್ವಂ ಪ್ರತಿಪತ್ಸೆ. ಇಲ್ಲಿ ಸ್ವಲ್ಪ ಇವೆಲ್ಲ ಮಧ್ಯ ಮಧ್ಯದಲ್ಲಿ ಇವು ಆರ್ಗ್ಯುಮೆಂಟಿಗೆ ಅನೇಕ ಅನೇಕ ಫಿಲಾಸಫರು ಹುಟ್ಟುಕೊಳ್ಳಿಕ್ಕೆ ಕೆಲವೊಂದು ಲಕೂನ ಕೊರತೆಗಳಿವೆ. ಆ ಕೊರತೆಗಳೇನು ಅಂತಂದರೆ ಆ ಕೊರತೆಗಳು ಅವಕಾಶ ಮಾಡಿಕೊಟ್ಟಿವೆ. ನೋಡಿ ಇಲ್ಲಿ ಹೇಳ್ತದೆ, ಶರೀರ ಪಾತಾತ್ ಊರ್ಧ್ವಂ ಪ್ರತಿಪತ್ಸೆ. ಶರೀರ ಪತನವಾದ ನಂತರ ಇವನು ಮೋಕ್ಷವನ್ನು ಹೊಂದುತ್ತಾನೆ. ಅಲ್ಲಿವರೆಗೂ ಅವನು ಜ್ಞಾನವನ್ನು ಪಡೆದಿರುತ್ತಾನೆ, ಆದರೆ ಸಾಕ್ಷಾತ್ ಮುಕ್ತನಾಗಿರುವುದಿಲ್ಲ. ಯಾಕೆಂದರೆ ಮೂಲ ಅವಿದ್ಯೆ ಇನ್ನೂ ಹಾಗೆ ಇರ್ತದೆ. ನೀವೆಲ್ಲ ಕೇಳಿಸ್ಕೋಬೇಡ್ರಿ, ಮೊದಲ ತಲೆ ಕೆಟ್ಟ ನಿಮ್ಮದು. ಮೂಲ ವಿದ್ಯಾ ಪ್ರಾಬ್ಲಮ್ ಇಲ್ಲಿ ಹುಡ್ತದೆ. ಒಬ್ಬರಂತಾರೆ ಶಂಕರರು ಒಪ್ಪಿಕೊಂಡಿದ್ದಾರೆ ದೇಹ ಪತನವಾದ ನಂತರ ಅಲ್ಲಿ ಹೋದ ಮೇಲೆ ಮುಕ್ತಿ ಅಂಥೇಳಿ. ಆದ್ದರಿಂದ ಸದ್ಯಕ್ಕಂತೂ ಮುಕ್ತಿ ಆಗಿಲ್ಲ ಅಂತ ಆಯ್ತಲ್ಲ, ಆಲ್ ರೈಟ್, ತಲೆ ತುಂಬ ಎಲ್ಲ ಇದೆ, ಜ್ಞಾನ ಭಂಡಾರ ಇದೆ. ಒಂದೊಂದು ಆ ಕಣ ಕಣದಲ್ಲಿಯೂ ಕೆ ಜಿ ಸುಬ್ರಾಯ ಶರ್ಮ. ಮಹಾಪಂಡಿತರು ಅದು ಇದು ಇಪ್ಪ ಒಂದು 25-30 ಬಿರು ಬಿರುದ ಅವಳಿಗಳು ಇನ್ನ ಜಾಸ್ತಿ. ಶಂಕರರು ಕೂಡ ಇಟ್ಕೊಟ್ಟಿದ್ದಿಲ್ಲ. ಇವರ ಅಭಿಪ್ರಾಯದಲ್ಲಿ ಮೂಲ ವಿದ್ಯೆ ಇನ್ನೂ ಇದೆ. ಇದೇ ಶಂಕರರು ಭಗವತ್ಪಾದರು ಒಂದು ಕಡೆಗೆ ಸ್ಪಷ್ಟಪಡಿಸ್ತಾರೆ, ಜೀವನ್ ಮುಕ್ತ ಸ್ಥಿತಿ. ಸುರೇಶ್ ಆಚಾರ್ಯರು ಅದರ ಮೇಲೆ ಒಂದು ಗ್ರಂಥವನ್ನೇ ಬರೀತಾರೆ, ಜೀವನ್ ಮುಕ್ತಿ ವಿವೇಕ. ನೈಷ್ಕರ್ಮ್ಯ ಸಿದ್ಧಿ, ಸೊ ಹೀಗಾಗಿ ಅದೊಂದು ಗುಂಪು ಬೇರೆ, ಇದೊಂದು ಗುಂಪು ಬೇರೆ, ಇರೋದೇ ಒಂದು ಅದ್ವೈತ. ಅದರೊಳಗೆ ಮತ್ತೆ ಇದು ಅವೆಲ್ಲ ಹಂಗೆ ಯಾವಾಗ ಬರ್ತಾವೆ ಅಂದರೆ ಇಂಥ ಹೇಳಿಕೆಗಳು ಬಂದಾಗ ಬರ್ತವೆ. ಇಲ್ಲೇನು ಹೇಳಿಕೆ ಬರ್ತದೆ, ಶರೀರ ಪಾತಾತ್ ಊರ್ಧ್ವಂ, ಶರೀರವು ಪತನವಾದ ಊರ್ಧ್ವಂ ನಂತರ. ಪ್ರತಿಪತ್ಸೆ ಆತ್ಮ ಅಹಮಸ್ಮಿ ಇತಿ ಪ್ರತಿಪತ್ಸೆ, ಅಲ್ಲಿವರೆಗೂ ಹಾಗಾದರೆ ಮುಕ್ತಿ ಆಗಿಲ್ಲ. ಆದ್ದರಿಂದಲೇ ಅವರಿನ್ನೂ ಭಿಕ್ಷಾಟನ ಮಾಡ್ತಾ ಇದ್ದಾರೆ, ಆದ್ದರಿಂದಲೇ ಚಾತುರ್ಮಾಸ್ಯ ಮಾಡ್ತಾ ಇದ್ದಾರೆ. ಇವೆಲ್ಲ ನೆಸೆಸರಿ. 1, 2, 3, 4, 5, 6 ಏನು ನಿಯಮಗಳಿವೆ, ಪೀಠಾಧಿಪತಿಗಳ ನಿಯಮಗಳು, ಇವೆಲ್ಲ ಅವಶ್ಯಕತೆ. ಯಾಕೆ ಅಂತಂದರೆ ಇನ್ನೂ ಮೋಕ್ಷ ಆಗಿಲ್ಲ, ಅವರಿನ್ನೂ ಮುಕ್ತರಾಗುವ ಸಾಧ್ಯತೆ ಇಲ್ಲ. ಯಾಕೆಂದರೆ ಶರೀರವು ಪತನವಾಗುವವರೆಗೂ ಕರ್ಮಗಳ ಬಂಧನ ಅವ್ರಿಗಿರ್ತದೆ. ಯಾಕೆ ಇರ್ತಾವ ಅಂತಂದರೆ ಅಮೂಲ ವಿದ್ಯಾದನ್ನು ಬಾಕಿ ಅಂದರೆ ಬಂದು ನಿಂತ್ಕೊಂಡ್ಬಿಟ್ರು. ಏನು ಬಂದು ನಿಂತರು ಈಗ? ಮೂಲ ಅವಿದ್ಯ. ಬಡ್ಡಿ ಅವಿದ್ಯದೊಳಗೆ ಹುಟ್ಟುತ್ತೀವಿ, ಬಡ್ಡಿ ಅವಿದ್ಯದೊಳಗೆ ಇರ್ತೀವಿ, ಬಡ್ಡಿ ಅವಿದ್ಯದೊಳಗೆ ಕೆಲಸ ಮಾಡ್ತೀವಿ. ಮೂಲ ಅವಿದ್ಯನ ಹಾಗೆ. ಈಗ ಆ ಮೂಲ ಅವಿದ್ಯೆ ಯಾವಾಗ ಹೋಗ್ತದೆ? ಶರೀರ ಪಾತಾದ ಆನಂತರಂ. ಕೊನೆ ಹಿಡಿತಾ ಇರ್ತದೆ, ಕಳಚಿ ಬಿಡ್ತದೆ. ಅವಾಗ ಇವನೇನು ಬಿಡ್ತಾನೆ? ಮುಕ್ತ. ಅವಿದ್ಯಾ ಗ್ರಂಥಿ, ಸಂಸಾರ ಗ್ರಂಥಿ. ಡೆಫಿನೇಷನ್ ಏನು? ಅವಿದ್ಯಾ ಕಾಮ ಕರ್ಮ. ಮೂಲಾವಿದ್ಯಾ ಅವಿದ್ಯಾ ಕಾಮ ಕರ್ಮ ಅಂತ ಇಲ್ಲ. ಹಂಗದೇನು ನೋಡುದು? ತತ್ವಬೋಧ ಮರಿಬೇಡ ನೀವು. ನಾನು ತತ್ವಬೋಧ ಅದು ನಮಗೆ ಅಳತೆಗಳು. ಅವಿದ್ಯಾ ಕಾಮ ಕರ್ಮ. ಗಾಢ ಕತ್ತಲೆಯಲ್ಲಿ ಲೆವೆಲ್ಸ್ ಎಷ್ಟಿರ್ತವೆ? ಗಾಢ ಕತ್ತಲೆಯಲ್ಲಿ ಲೆವೆಲ್ಸ್ ಎಷ್ಟಿರ್ತವೆ? ಮೂಲ ಕತ್ತಲೆ, ನಂತರದ ಕತ್ತಲೆ, ಅದರ ನಂತರದ ಕತ್ತಲೆ. ಗಾಢ ಕತ್ತಲೆಯಲ್ಲಿ ಹೇಗೆ ಲೆವೆಲ್ಸ್ ಇಲ್ಲವೋ ಹಾಗೆ ಅಜ್ಞಾನದಲ್ಲಿ ಲೆವೆಲ್ಸ್ ಇಲ್ಲ. ಏನೇ ಹೇಳಿ ಸ್ವಾಮಿ, ಅಡುಗೆ ಮನೆ ಕತ್ತಲೆ ಭಾರಿ ಕತ್ತಲೆ, ಪಡಸಾಲೆ ನಡುಮನೆ ಕತ್ತಲೆ ಪರವಾಗಿಲ್ಲ. ಇಲ್ಲ, ಕತ್ತಲೆ ಕತ್ತಲೆ ಅಷ್ಟೇ. ಪ್ರಾಗುತ್ಪತ್ತೇಶ್ಚ ಅಜಮಿದಂ ಸರ್ವಂ ಅಹಂ ಚ. ಇದಂ ಸರ್ವಂ ಚ ಅಹಂ ಪ್ರಾಗುತ್ಪತ್ತೇಶ್ಚ ಅಜ. ಇದಂ ಸರ್ವಂ, ಈ ಜಗತ್ತು ಹುಟ್ಟುವ ಪೂರ್ವದಲ್ಲಿ, ಪ್ರಾಗುತ್ಪತ್ತಿ ಚ ಅಹಂ, ನನ್ನನ್ನು ಸಹಿತವಾಗಿ. ಇದಂ ಜಗತ್ತಂತೆ ಯಾವಾಗ ನಾನು ಶಬ್ದವನ್ನು ಪ್ರಯೋಗ ಮಾಡ್ತೀನಿ, ಅಹಂ ಸಹಿತ ಬಂತದ್ರೊಳಗೆ. ಯು ಕೆನಾಟ್ ಸಪ್ರೇಟ್ ಯುವರ್ ಸೆಲ್ಫ್ ಫ್ರಮ್ ಜಗತ್. ಏನು ನಡೀತದೋ ನಡೀತದೆ. ಕ್ಯಾನ್ ಯು ಸಪ್ರೇಟ್ ಯುವರ್ ಸೆಲ್ಫ್ ಫ್ರಮ್ ದ್ಯಾಟ್? ಯಾವುದು ಗಲಾಟೆ ನಿನ್ನಿದು? ನಿಮ್ಮನೆ ಎದುರಿಗೆ ನಿಮ್ದೆ ಫಸ್ಟು. ಈ ಕಡೆ ಗಲಾಟೆ ಆದರೂ ನಿಮ್ದೆ ಫಸ್ಟು, ಆ ಕಡೆ ಗಲಾಟೆ ಆದರೂ ನಿಮ್ದೆ ಫಸ್ಟು. ಇಲ್ಲ ಇಲ್ಲ, ನಾವು ಫಸ್ಟ್ ಇದ್ರೂ ಕೂಡ ಅದ್ರೊಳಗೆ ನಾವು ಏನು ಭಾಗ ಇಲ್ಲ, ಅದು ಕೇಳದೇ ಇಲ್ಲ. ಹಾಗೆ ಪ್ರಾಣಿ ಪಕ್ಷಿ ವನಸ್ಪತಿಗಳಿಂದ ಸಹಿತವಾದಂತಹ, ಪಂಚಮಹಾಭೂತಗಳಿಂದ ಸಹಿತವಾದಂತಹ ಈ ಸೃಷ್ಟಿಯು ಉತ್ಪತ್ತಿ ಆಗುವ ಪೂರ್ವದಲ್ಲಿ ಅಜಂ, ಜನ್ಮರಹಿತವಾದ ಸ್ಥಿತಿ. ಈಗ ಪುನಃ ಜ್ಞಾನಾನಂತರ ಏನು? ಅಜಂ. ಮೊದಲೇನು? ಅಜಂ. ಜ್ಞಾನಾನಂತರ ಏನು? ಅಜಂ. ಮಧ್ಯದಲ್ಲಿದ್ದುದೆಲ್ಲ ಹೇಳಿಲ್ವ ನಿಮಗೆ, ಅದು ಮೈ ಮಿಥ್ಯ ಅಂದ ಭಗವತ್ಪಾದ ಪ್ರಶ್ನೆ ಮಾಡ್ತಾರೆ. ಅಜಂ ಅಜಂ, ಮಧ್ಯದಲ್ಲಿರುವ ಜಂ ಏನಿದೆಯೋ ಅದು ಮಿಥ್ಯ. ಮೊದಲು ಸ್ಪೇಸು, ನಂತರವೂ ಸ್ಪೇಸು, ಮಧ್ಯದಲ್ಲಿದ್ದಂತಹ ಎಲ್ಲ ಸ್ಪೇಸುಗಳು ಬರೀ ಉಪಾಧಿ ಸಹಿತವಾದ ಸ್ಪೇಸು. ಘಟ ಸ್ಪೇಸ್ ಅಂತೀಯೋ, ಘಟಾಕಾಶ ಅಂತೀಯೋ, ಮಠಾಕಾಶ ಅಂತೀಯೋ, ಲೋಟಾಕಾಶ ಅಂತೀಯೋ, ನೀವು ಯಾವ ಆಕಾಶ ಹೇಳಿದ್ರೆ ಏನಾಗಬೇಕಾಗಿದೆ? ತೋರ್ತವೆ ಅಡಗ್ತವೆ, ತೋರ್ತವೆ ಅಡಗ್ತವೆ, ಏನು ಮಾಡೋದು? ಉಪಾಧಿ ಸಹಿತವಾದ ಹೆಸರುಗಳಷ್ಟೇ. ಹಾಗೆಯೇ ಮೊದಲು ಅಜಮು, ಈಗೂ ಅಜಮು, ಮಧ್ಯದಲ್ಲಿ ಜಮ್ ಏನಿದೆಯೋ ಅದು ಜಮ್ ಅಲ್ಲ, ಅದು ಮಿಥ್ಯ. ಇಂಗ್ಲೀಷ್ನವ್ರು ಜಮ್ ಅಂದ್ರೆ ಏನು? ಡೈಮಂಡ್. ಅಜಮ್ ಅಜಮ್ ಮಧ್ಯದಲ್ಲಿ ಅಯ್ಯಯ್ಯಯ್ಯಯ್ಯ, ಆ ಮೊದಲು ಅಜಮು, ನಂತರ ಅಜಮ್ ಏನಿದೆ ಅದೇ ಜಮ್ಮು, ಈ ಮಧ್ಯದಲ್ಲಿ ಇದ್ದುದು ಅಜಮ್ಮು ಇಂಗ್ಲೀಷ್ ಅರ್ಥದ ಪ್ರಕಾರ. ಡೈಮಂಡ್ ನೀನು ಯಾವತ್ತಿಗೂ ಕೂಡ ಅಮೋಘವಾದ ಜನ್ಮರಹಿತನಾದ ಬ್ರಹ್ಮನೇ ಆಗಿದ್ದೀಯಾ? ಸೊಕ್ಕೆ ಅವಿದ್ಯಾವಶವಾಗಿ ನಿನ್ನಲ್ಲಿ ಈ ಪ್ರಕಾರವಾದ ಭಾವ ಇತ್ತು. ಇಟ್ಸ್ ಓಕೆ, ನೀನು ಉಪಾಸಕನಾದಿ, ನಥಿಂಗ್ ರಾಂಗ್ ಇನ್ ದಟ್. ನೀನು ಉಪಾಸಕನಾದಿ, ನೀನು ಸಾಧಕನು ಅನಿಸ್ಕೊಂಡು ಅದನ್ನು ಹೇಳ್ತಾರೆ, ಉಪಾಸನಾಶ್ರಿತ ಧರ್ಮ ಸಾಧಕ ಏವಂ ಕ್ಷುದ್ರ ಬ್ರಹ್ಮವಿತ ತೇನ. ಕ್ಷುದ್ರ ಬ್ರಹ್ಮನಂತೆ ನಡ್ಕೊಂಡು, ನೀ ಹೇಗೆ ನಡ್ಕೊಂಡಿಯಾ? ಕ್ಷುದ್ರ ಬ್ರಹ್ಮನಂತೆ. ಇಸ್ ದಟ್ಸ್ ಆಲ್ಸೋ ಎಕ್ಸ್ಕ್ಯೂಸಬಲ್. ಅಸೌಕ್ರ ಕಾರಣೇನ ಕೃಪಣ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢ ಚೇತ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಹಾಗೆ ಯಾರಿವನು ಕಾರ್ಪಣ್ಯ ದೋಷವನ್ನು ಕುಡಿದವನು? ಜೀವ. ಎವ್ರಿ ಜೀವ ಹ್ಯಾಸ್ ಅ ಕಾರ್ಪಣ್ಯ ದೋಷ. ಅವನು ಅರ್ಜುನ ಹೋ ಅಂತ ಎಲ್ಲ ಹೇಳ್ಕೊಂಡ, ಕೃಷ್ಣ ಅಂತಾನೆ ನೀ ಹೇಳ್ಕೊಂಡಿದ್ರಲ್ಲಿ ಏನೂ ತಪ್ಪಿಲ್ಲಪ್ಪ, ಏಕೆಂದರೆ ಎವ್ರಿ ಜೀವ ಇಜ ಕೃಪಣ, ಎವ್ರಿ ಜೀವ ಇಜ ಕೃಪಣ. ಬಾಕಿಯವರು ಕೃಪಣ ಅಂತ ಒಪ್ಕೊಂಬುದಿಲ್ಲ, ನೀವು ಒಪ್ಕೊಂಡಿ ಅಷ್ಟೇ. ದಟ್ ಇಟ್ ಸೆಲ್ಫ್ ಇಸ್ ಗ್ರೇಟ್ನೆಸ್. ನೀ ಜೀವ ಭಾವನೆ ಒಪ್ಕೊಂಡಿದೀಯಾ? ಬಾ, ಈಗ ಇದನ್ನು ಬಿಡುಗಡೆ ಮಾರ್ಗ ಯಾವುದು ತೋರಿಸ್ತೀನಿ. ಅಶೋಚ್ಯಾನ್ ಅನ್ವಶೋಚಿಸ್ತೇನೆ. ಏವಂ ಕ್ಷುದ್ರ ಬ್ರಹ್ಮವಿತ್ ಬ್ರಹ್ಮವಿತ್ ತೇನ ಅಸೌ ಕಾರಣೇನ ಕೃಪಣ ದೀನ ಅಲ್ಪಕ. ಆಹಾಹಾಹ, ಎಷ್ಟು ಬಿರುದುಗಳು ನೋಡೋ ಜೀವನಿಗೆ. ಕೃಪಣ ದೀನ ಅಲ್ಪಕ ಸ್ಮೃತ. ಎಲ್ಲ ನಮ್ಮೆಲ್ಲರ ಕ್ವಾಲಿಫಿಕೇಷನ್ ದೀನ. ಅಯ್ಯೋ, ನಮ್ಗೆ ಯಾರೋ ನೋಡ್ಕೊಂಬೋರಿಲ್ರೋ, ನಾನಂತ್ರ ಯಾರೋ ಬೇಡನು. ಅಲ್ಪಕ, ಅಯ್ಯೋ ನಾ ಇಷ್ಟೇ, ನನ್ನಿಂದ ಏನಾಗ್ತದೆ, ನಾನು ಏನು ತಾನೇ ಮಾಡಿ ಸಾಧ್ಯ. ಯು ಆರ್ 100, ಐ ಆಮ್ ಸಿಂಗಲ್. ನನ್ನಿಂದ ಏನು ತಾನೇ ಮಾಡಿ ಸಾಧ್ಯ. ಅಲ್ಪಕ ಇತಿ ಸ್ಮೃತ. ಈ ಕ್ವಾಲಿಫಿಕೇಶನ್ಸ್ ಇಟ್ಕೊಂಡು ಇವನು ನಿತ್ಯ ಅಜಬ್ರಹ್ಮ ಬ್ರಹ್ಮದರ್ಶಿಭಿ ಇತಿ ಅಭಿಪ್ರಾಯ. ಯದ್ ವಾಚಾನ್ ಅಭ್ಯುತಂ ಏನ ವಾಗ್ ಅಭ್ಯುತ್ತತೆ ತದೇವ ಬ್ರಹ್ಮತ್ವಂ ವಿದ್ಧಿ ನ ಯದ್ಯಂ ಯದ್ಯಂ ಉಪಾಸತೆ ಇತ್ಯಾದಿಕೇನ ಉಪನಿಷತ್ತಿನ ಹೇಳ್ತದೆ. ಯದ್ ವಾಚ ಅನಭ್ಯುದಿತಂ, ಯಾವುದು ಮಾತುಗಳಿಂದ ತಿಳಿಸಲು ಸಾಧ್ಯವಿಲ್ಲವೋ, ಏನ ವಾಗ್ ಅಭ್ಯುದ್ಯತೆ, ಯಾವುದರಿಂದಾಗಿ ವಾಕುಗಳೆಲ್ಲ ಹೊರಗೆ ಬರ್ತಾ ಇವೆಯೋ, ತದೇವ ಬ್ರಹ್ಮತ್ವಂ ವಿದ್ಧಿ, ಅದನ್ನೇ ಬ್ರಹ್ಮ ಎನ್ನುವುದನ್ನು ನೀನು ಗುರುತಿಸು. ಏ ನ ಇದಂ ಇದಂ ಯದ್ ಉಪಾಸತೆ. ಚಾಪ್ಟರ್ ಮುಗೀತು. ಇದು ದೇವರು, ಇದು ದೇವರು, ಇದು ದೇವರು, ಇದು ದೇವರು ಅಂತ ಏನು ನೀನು ಭಾವಿಸಿಕೊಂಡು ಉಪಾಸನೆ ಮಾಡ್ತಾ ಇದೆಯೋ ಅದು ದೇವತಾ ಆಗಲಿಕ್ಕೆ ಸಾಧ್ಯವಿಲ್ಲ. ಇತಿ ಶಂಕರ ಭಗವತ್ಪಾದ ಉವಾಚ. ಅದಕ್ಕೆ ನನ್ನ ಕ್ಲಾಸಿಗೆ ಬಂದು ಕೂಡಬೇಡ ಅಂತ ಹೇಳೋದು. ಶುದ್ಧ ಶಂಕರನ ಹೊಗಳುತ್ತೇವೆ, ಮಿಕ್ಸ್ಡ್ ಶಂಕರನ ದೂರ ಇಟ್ಬಿಡ್ತೇವೆ. ನಮಗೆ ಭಯಾನೇ ಇಲ್ಲ. ಈಗ ಬಹಳ ಸುಂದರವಾದಂಥ ಒಂದು ವಿಷಯ ಬರ್ತದೆ, 129 ಭಾಷ್ಯ. ಸಬಾಹ್ಯ ಅಭ್ಯಂತರಂ ಅಜಂ ಆತ್ಮಾನಂ ಪ್ರತಿಪತ್ತುಂ ಅಶಕ್ನುವನ್ ಅವಿದ್ಯಯಾದೀನಂ ಆತ್ಮಾನಂ ಮನ್ಯಮಾನಃ ಜಾತಃ ಅಹಂ ಜಾತೇ ಬ್ರಹ್ಮಣಿ ವರ್ತೇ ತದ್ ಉಪಾಸನಾಶ್ರಿತಃ ಸನ್ನ ಬ್ರಹ್ಮ ಪ್ರತಿಪತ್ಸೇ ಇತ್ತೇವಂ ಪ್ರತಿಪನ್ನಃ ಕೃಪಣಃ ಭವತಿ. ಬ್ರಹ್ಮ ಸಹಜ, ಬ್ರಹ್ಮನ ಸಹಜವಾದ ತತ್ವ ಏನು? ಬ್ರಹ್ಮ ತನ್ನ ಸಹಜತೆಯಲ್ಲಿ ಸ ಭಾಗ್ಯ ಅಭ್ಯಂತರಂ ಅಜಂ. ಬ್ರಹ್ಮ ತನ್ನ ಸಹಜತೆಯಲ್ಲಿ ಜನ್ಮರಹಿತನಾಗಿದ್ದಾನೆ ಮತ್ತು ಆಗಿ ಎಲ್ಲಿದ್ದಾನೆ? ಸ ಬಾಹ್ಯ ಸ ಅಭ್ಯಂತರ, ಹೊರಗೂ ಒಳಗೂ ಅವನು ಇದ್ದಾನೆ. ಇಂತಹ ಬ್ರಹ್ಮನನ್ನು ಪ್ರತಿಪತ್ತು ಅಶಕ್ನುವನ್, ತಿಳಿಯಲಾರದೆ ಹೋದವ. ಏನೆಂದು ತಿಳಿಯಲಾರದೆ ಹೋದವನು? ಬ್ರಹ್ಮನು ಜನ್ಮರಹಿತನು, ಅವನು ಒಳಗೂ ಹೊರಗೂ ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾನೆ ಅನ್ನುವುದನ್ನು ತಿಳಿಯದೆ ಹೋದವನು. ಶುದ್ಧ ಕನ್ನಡದಲ್ಲಿ ಅಶಕ್ನುವನ್. ಯಾಕ್ರೆ ತಿಳಿದಿಲ್ಲ ಅಮ್ಮ ಇದನ್ನೆಲ್ಲ? ಅವಿದ್ಯೆಯ ಅಜ್ಞಾನದಿಂದಾಗಿ ಪಾಪವನ್ನು ತಿಳ್ಕೊಳಿಕ್ಕಾಗಿಲ್ಲ. ನಾವು ಒಂದು ತಪ್ಪಂತ ಹೇಳೋದಿಲ್ಲ. ಏ ಕಳೆದ ಜನ್ಮದಲ್ಲಿ ಆತ್ಮಜ್ಞಾನ ಯಾಕೆ ಪಡೀಲಿಲ್ಲ ಅಂತ ಹೆಂಗೆ ಕೇಳ್ತೀನಿ ಅಂದ್ರೆ, ಅಟ್ಲೀಸ್ಟ್ ಅವ ಆತ್ಮಜ್ಞಾನ ಪಡೆಯದೇ ಇದ್ದರಿಂದಾಗಿ ನಿನಗೆ ಹಲೋ ಹೇಳಿಕ್ ಸಿಕ್ಕಾನವ ಇಲ್ಲಿ. ಅವ್ರಿಗೆ ಕಳೆದ ಜನ್ಮದಲ್ಲಿ ಆತ್ಮಜ್ಞಾನ ಇದ್ದರೆ ನಿಮಗೆಲ್ಲ ಸಿಕ್ತಿದ್ದ. ಥ್ಯಾಂಕ್ ಗಾಡ್. ಆತ್ಮಜ್ಞಾನವಾಗದೇ ಇದ್ದರಿಂದಾಗಿಯೇ ಗಂಡ ಹೆಂಡತಿ ಮಕ್ಕಳು ಎಲ್ಲ ನಪ್ಪೆ ಇದ್ದಾರೆ ನಮ್ಗೆ ಅಲ್ಲ. ಆತ್ಮನನ್ನು ತಿಳಿಯದೇ ಇದ್ದರಿಂದಾಗಿ ನಮಗೆ ಲಭ್ಯ ಇರುವಂಥ ಕೊಡುಗೆಗಳು ಎಷ್ಟು ಅಂತಂದರೆ, ಅಬ್ಬಾ ಅನಂತ ಕೊಡುಗೆಗಳು. ನಕ್ಷತ್ರಗಳು, ಸೂರ್ಯ, ಚಂದ್ರ, ಪ್ರಯಾಣ, ಆ ಸೈನ್ಸು, ಈ ಸೈನ್ಸು, ಇಂಥ ಸೈನ್ಸ್ ಮುಂದುವರೆದು, ಇವಷ್ಟು ಕೊಡುಗೆಗಳು. ಯಾವುದ್ರ ಕೊಡುಗೆಗಳು? ಅಜ್ಞಾನದ ಕೊಡುಗೆಗಳು ಅಲ್ಲ. ಭಗವತ್ಪಾದರ ಬರೀತಾರ, ನಾನೇ ಹುಟ್ಟಿಸಿ ಹೇಳ್ತಾ ಇಲ್ಲ, ಕ್ಲೀನಾಗಿ ಬರೀತಾರೆ ನೋಡ್ರಿ. ಅರಿಯಲಾರದೆ ಪ್ರತಿಪತ್ತು ಅಶಕ್ನುವನ್, ಆತ್ಮಾನಂ ಪ್ರತಿಪತ್ತು ಅಶಕ್ನುವನ್. ಆತ್ಮನನ್ನು ಸ್ಪಷ್ಟವಾಗಿ ನಿಖರವಾಗಿ ಗುರುತಿಸದೇ ಇದ್ದವರು, ಏನೆಂದು ಗುರುತಿಸದೇ ಇದ್ದವರು, ಒಳಗೂ ಹೊರಗೂ ತುಂಬಿಕೊಂಡು ಇದ್ದಂತಹ ಈ ಭಗವತ್ ತತ್ವ ಇದು ಜನ್ಮರಹಿತವಾದ ತತ್ವ ಎನ್ನುವುದನ್ನು ತಿಳಿಯದೇ ಇದ್ದಂತಹ ಏನು ಇದ್ದಾರೋ ಅವರು ಅವಿದ್ಯೆಯ ದೀನಂ ಆತ್ಮಾನಂ ಮನ್ಯಮಾನಃ ಕುಂಯ ಕುಂಯ ಜೀವ. ಹಿಂದೆ ಮುಂದೆ ಇಷ್ಟು ವರ್ಷ ಕೇಳಿದ್ದೆಲ್ಲ ನೀವು ಮತ್ತೊಂದು ಸಲ ಕೇಳಿದ್ರು ಕೂಡ ಎಲ್ಲ ಇಷ್ಟು ಚೆನ್ನಾಗಿ ಅರ್ಥ ಆಗ್ತದೆ ನೋಡ್ರಿ. ಹೆಂಗ್ ಕ್ಲಿಯರ್ ಅದು, ನಾ ಬ್ರಹ್ಮ ಅನ್ನೋದಲ್ಲ, ನಾ ಜೀವ ಅನ್ನೋದು ಕ್ಲಿಯರಾಗಿ ಅರ್ಥ ಆಗ್ತದೆ. ಏನು ಏನು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಐ ಜಸ್ಟ್ ಎಂಜಾಯ್ ಶಂಕರ. ಇಷ್ಟು ಬ್ಯೂಟಿಫುಲ್. ಅವ ತನ್ನನ್ನು ತಾನು ಗುರುತಿಸ್ಬಿಡ್ತಾನೆ. ಏನಂದು ಗುರುತಿಸ್ತಾನೆ? ದೀನಂ ಆತ್ಮಾನ ಅಹಂ ಜೀವ ಅಸ್ಮಿ, ಅಹಂ ಜೀವೋಸ್ಮಿ, ಅಲ್ಪೋಸ್ಮಿ, ಅತೃಪ್ತೋಸ್ಮಿ, ಭಯಗ್ರಸ್ತೋಸ್ಮಿ. ಹಣೆ ವರ್ಣ ಎಷ್ಟು ಈಗ ಭಯಗ್ರಸ್ತನಾದ ಇವನು ಸೆಲ್ಫ್ ಇನ್ಸೆಕ್ಯೂರ್ಡ್ ಇದ್ದಾನೆ. ಭದ್ರತೆ ಇಲ್ಲ, ಯಾವ ರಕ್ಷಣೆಯೂ ಅವನಿಗಿಲ್ಲ. ಇವನು ಹುಡುಕಾಟ ಸ್ಟಾರ್ಟ್. ನಾನು ಅಭದ್ರ, ನನಗೆ ಭದ್ರತೆ ಬೇಕು. ನುಡ್ಕೈ ಕಲಂಗೆ ನಡುಗಿರ್ಗತ್ತವ ನೋಡಿ, ತೋರಿಸ್ತಾನೆ. ಮತ್ತೆ ಇನ್ನೂ 16 ವರ್ಷ ಹುಡುಗ, ಪಾರ್ಕಿನ್ಸನ್ ಅಂತೂ ಚಾನ್ಸೇ ಇಲ್ಲ. ಕೈ ಕಾಲನ್ನು ನಡುಗಿರ್ಗತ್ತವ ತೋರಿಸ್ತಾನೆ. ಯಾಕಂದ್ರೆ ಅಲ್ಪೋಸ್ಮಿ, ನಾನು ಯಾರು ಅಲ್ಪ. ಹೀಗಾಗಿ ಜಾತೋಹಂ, ನಾ ಹುಟ್ಕೊಂಡಿದ್ದೀನಿ. ಜಾತೆ ಬ್ರಹ್ಮಣಿ ವರ್ತೆ, ಎಲ್ಲ ಹುಟ್ಕೊಂಡವ್ರ ಮಧ್ಯದಲ್ಲಿ ಅವ್ರ ಮಧ್ಯದಲ್ಲಿ ನಾನು ಕೂಡ ಒಬ್ಬನು ಬ್ಯಾಂತ ಹೊರಟಿದ್ದೀನಿ. ತದ ಉಪಾಸನಾ ಆಶ್ರಿತ ಹಾಸನ್ನ ಬ್ರಹ್ಮ ಪ್ರತಿಪತ್ಸೆ. ಹಾಗಾದ್ರೆ ಏನು ಮಾಡಬೇಕಪ್ಪ? ಅವರೀಗ ಭಗವಂತ ಇದ್ದಾನೆ ಅಂತ ಭಾವಿಸ್ಬೇಕು. ಆಮೇಲೆ ಭಗವಂತನನ್ನು ಹೊಂದಬೇಕು, ಪ್ರಾಪ್ತಿ ಮಾಡ್ಕೋಬೇಕು. ಬ್ರಹ್ಮಣಿ ವರ್ತತೆ ತದ ಉಪಾಸನಾ ಆಶ್ರಿತ ಹಾಸನ್ನ ಬ್ರಹ್ಮ ಪ್ರತಿಪತ್ಸೆ ಇತ್ಯೇವಂ ಪ್ರತಿಪನ್ನ. ಅಂತ ಯಾವನು ಇಲ್ಲಿಯವರೆಗೂ ಹಬ್ಬ, ಎಷ್ಟು ದೇವಸ್ಥಾನಗಳು, ಎಷ್ಟು ಕರ್ಮಗಳು, ಎಷ್ಟು ಕರ್ಮಕಾಂಡಗಳು, ಎಷ್ಟು ಪ್ರದಕ್ಷಿಣೆಗಳು, ಎಷ್ಟು ಆರಾಧನೆಗಳು, ಎಷ್ಟು ಪಾರಾಯಣಗಳು, ಇಷ್ಟು ಆವರ್ತನೆಗಳು ಹಿಡ್ಕೊಂಡು ಎಲ್ಲ ಇದ್ದಾನಲ್ಲ ಇವನೇನು ಹಣೆ ಬರ ಒಂದು ಒಂದೇ ಕೃಪಣ ಭವತಿ. ಒಂದು ಶಬ್ದಕ್ಕೆ ತಂದು ನಿಲ್ಲಿಸ್ಬಿಟ್ರು. ಸ್ವಾಮಿ 4 ವೇದ ಮಾಡಿದ್ದೀನಿ ಸ್ವಾಮಿ ನಾನು, ಕೃಪಣ ಮಹಾಕೃಪಣ. ಮಹಾಕೃಪಣ ಆದರೆ ಒಂದು ಮಾತ್ರ ಸತ್ಯ, ಇದೇ ಶಂಕರರು ವೇದಗಳ ಪುನರುತ್ಥಾನ ಮಾಡಿದರು, ವೇದಗಳನ್ನು ಎತ್ತಿಡಿದರು. ಆ ವೇದಗಳಲ್ಲಿ ಎರಡೂ ಭಾಗಗಳನ್ನು ಸ್ಪಷ್ಟವಾಗಿ ತೋರಿಸಿದ್ದರು. ಅದಕ್ಕೆ ಉಪನಿಷತ್ತನ್ನು ಸಪೋರ್ಟ್ ಕೊಟ್ಟರು. ದ್ವೇ ವಿದ್ಯೆ ವೇದಿತವ್ಯೆ ಪರಾ ಚ ಅಪರ. ಪರಾವಿದ್ಯೆ ಅಂದ್ರೇನು, ಅಪರಾವಿದ್ಯೆ ಅಂದ್ರೇನು, ಅವುಗಳ ಮಿತಿಯನ್ನು ತೋರಿಸಿಕೊಟ್ರು. ಈಸ್ ಗ್ರೇಟ್ ಕಾಂಟ್ರಿಬ್ಯೂಷನ್. ಅವರ ಕೊಡುಗೆ ಮಹಾನ್ ಕೊಡುಗೆ. ಭಾರತ ದೇಶದ ಇತಿಹಾಸದಲ್ಲಿ ಶಂಕರರ ಪಾತ್ರ ಇಲ್ಲದೆ ಹೋಗಿದ್ದರೆ ಹಿಂದೂ ಧರ್ಮ ಈ ಜಗತ್ತಿನಲ್ಲಿ ಉಳಿತಿದ್ದಿಲ್ಲ, ಎಂದೋ ಸರ್ವನಾಶ ಆಗೋಗ್ತಿತ್ತು. ಯಾರೇ ಕೇಳೋರು ನಿಮಗೆ, ಯಾರು ಇಡೀ ಜಗತ್ತಿನ ನಿಮ್ಮ ಸಂಖ್ಯೆ ಎಷ್ಟದೆ? ಎಷ್ಟನೇ ಅವ್ರು ನೀವು? 60ನೇ ಅವ್ರು ನೀವು. ಆದರೂ ಇಡೀ ಜಗತ್ತನ್ನು ಎದುರಿಸ್ಕೊಂಡು ನಾವು ನಿಂತೀವಿ. ಅದಕ್ಕೆ ಕಾರಣ ನಮ್ಮ ವೇದಗಳು ರಕ್ಷಿತವಾದ. ಪುರಾಣದಲ್ಲಿ ಯಾವಾಗ ವರಾಹ ಬಂದು ಅದನ್ನು ಬೊಂಬೆಯಿಂದ ಸಮುದ್ರದ ಆಳದಿಂದ ಎತ್ತಿಡ್ದ ಅಂದಾಗ ನಾವು ಚಪ್ಪಾಳೆ ತಟ್ಟಿ ಅವತಾರ ಅಂತ ಹೊಗಳ್ತೀವಿ. ಆದರೆ ಬರೀ 1200-1400 ವರ್ಷದ ಹಿಂದೆ ನಮ್ಮ ಕಣ್ಣು ಎದುರಿಗೆ ಇದೊಂದು ಘಟನೆ ಆಗಿದೆ. ವೇದಗಳು ಅಳಿಸಿ ಹೋಗಿದ್ದು, ಮುಳುಗಿ ಹೋಗಿದ್ದು, ಅಡಗಿ ಹೋಗಿದ್ದು, ಹಿಂಸಾ ಸಿಕ್ಕಾಪಟ್ಟೆ ಹಿಂಸಾ ಎಲ್ಲ ಕಡೆಗೆ. ಅವುಗಳ ಮಧ್ಯದಲ್ಲಿ ಪುನಃ ಮತ್ತೆ ಎತ್ತಿ ಹಿಡಿದು ಅವೈದಿಕರನ್ನು ದೇಶದಿಂದಲೇ ಹೊರಹಾಕಿದರು. ಅವರೊಬ್ಬರೇ ಮಾಡಿದ ಕೆಲಸ. ಅವೈದಿಕರು ಯಾರು? ವೇದಗಳನ್ನು ಜೀವನಕ್ಕೆ ಪ್ರಮಾಣ ಅಂತ ಯಾರು ಸ್ವೀಕಾರ ಮಾಡಿಲ್ಲರೋ ಅವರೆಲ್ಲರೂ ಅವೈದಿಕರು. ಹಿಂದೂ ಧರ್ಮ ಅಂದರೆ ವೈದಿಕ ಜೀವನ. ಯಾವ ಮಟ್ಟದಲ್ಲಿಯೂ ಇದನ್ನು ಕಾಂಪ್ರಮೈಸ್ ಮಾಡೋಂಗಿಲ್ಲ ನಾವು. ಅವರವರ ಭಾಷೆಗಳು ಅವರಿಗೆ ಪವಿತ್ರ ಆಗಿರ್ಬೋದು, ಅವರವರ ಭಾಷೆಗಳಲ್ಲಿ ಅವರಿಗೆ ಲಭ್ಯವಿರುವ ಮಾರ್ಗದರ್ಶನಗಳು, ತುಕಾರಾಮನ ಅಭಂಗಗಳಾಗಲಿ, ಮೀರಾ ರಚನೆಗಳಾಗಲಿ, ಕರ್ನಾಟಕದ ವಚನ ಸಾಹಿತ್ಯ ಆಗಲಿ ಅಥವಾ ದಾಸ ಸಾಹಿತ್ಯ ಆಗಲಿ ಅಥವಾ ಆಂಧ್ರದಲ್ಲಿ ವೇಮನ ಸಾಹಿತ್ಯ ಆಗಲಿ ಅಥವಾ ತಮಿಳುನಾಡಿನ ತಿರುಕ್ಕುರಲ್ಲಾಗಲಿ, ಇವೆಲ್ಲವೂ ಅವರವರ ಭಾಷೆಯಲ್ಲಿ ಅವರವರಿಗೆ ಅತಿ ಪವಿತ್ರ ಅನ್ನೋದನ್ನು ನಾವು ಅಲ್ಲಗಳೆಯೋದಿಲ್ಲ. ಆದರೆ ಸರ್ವರಿಗೂ ಸಾಮಾನ್ಯವಾದಂತಹ ವೇದಗಳ ಒಂದು ವೇಳೆ ಬ್ಯಾಕ್ಗ್ರೌಂಡ್, ಬ್ಯಾಕ್ಬೋನು ಬೆನ್ನೆಲುಬಾಗಿ ನಿಂತಿರಲಿಲ್ಲ ಅಂದರೆ ಏನು ಮಾಡ್ತಿದ್ರು? ಇವೆಲ್ಲ ಉದುರಿ ಹೋಗ್ಬಿಡ್ತಾವೆ, ಯಾರು ಕೇರ್ ಮಾಡ್ತಾರೆ ನಿಮಗೆ? ಯಾರು ಕೇರ್ ಮಾಡ್ತಾರೆ ಅಂತ ಶಂಕರರ ಕೊಡುಗೆ. ಯಾರು ಈ ಫಿಲಾಸಫಿಯನ್ನು ಒಪ್ಕೊಳ್ಳೋದಿಲ್ಲ ಅವರು ಅವೈದಿಕರು. ಅದೇ ಒಂದು ಕಡೆ ಹೇಳ್ತಾರೆ, ಅವೈದಿಕಾನ್ ಶತ್ರುವತ್ ತ್ಯಜೇತ. ಯಾರು ಅವೈದಿಕರಿದ್ದಾರೋ, ಅರ್ಥಾತ್ ವೇದಗಳನ್ನು ಜೀವನದ ಮಾರ್ಗದರ್ಶನ, ವೇದಗಳನ್ನು ಜೀವನದ ಮಾರ್ಗದರ್ಶನ ಅಂತ ಸ್ವೀಕರಿಸಿದ್ದರಿಂದಾಗಲೇ ದಾಸ ಸಾಹಿತ್ಯ ಹೊರಗೆ ಬರುತ್ತೆ. ಜೀವನಕ್ಕೆ ಮಾರ್ಗದರ್ಶನ ಅಂತ ಒಪ್ಕೊಂಡಿದ್ದರಿಂದಾಗಲೇ ವಚನ ಸಾಹಿತ್ಯ ಹೊರಗೆ ಬಂತು. ಇವೆಲ್ಲ ಗರಿಗೆದರಿ ಉತ್ತಮವಾದಂತಹ ಕೊಡುಗೆಯಾಗಿ ಹೊರಗೆ ಬಂದದ್ದಕ್ಕೆ ಕಾರಣ ಏನಂದರೆ ವೇದಗಳು. ಅವರವರ ಕಾಲದಲ್ಲಿ ಆವಾಗ ಇವಾಗ ಕೆಲವೊಂದು ಹೇಳಿಕೆಗಳನ್ನು ಜನ ಚಪ್ಪಾಳೆ ಜಾಸ್ತಿ ತಟ್ಟದಾಗ ಒಂಥರ ಹೇಳ್ತಾರೆ, ಮೀಡಿಯಾ ಕರೆ ತಟ್ಟದಾಗ ಒಂಥರ ಹೇಳ್ತಾರೆ, ಯಾರು ಏನು ತಟ್ಟದ ಸುಮ್ಮನೆ ಕೂತ್ಕೊಂಡಾಗ ಸ್ಟ್ರೇಟಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಹೇಳಿರ್ಬೋದು ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ಹೇಳಿರ್ಬೋದು ಇಲ್ಲ ಅಂತ ಹೇಳೋಗಿಲ್ಲ. ಮತ್ತು ಅದನ್ನು ಆ ಹೇಳಿಕೆಯನ್ನು ಅದು ವಚನ ಅದು ಗಾದಿ ಮಾತು ಅಂತ ನಾನು ವಿರೋಧ ಮಾಡೋದಿಲ್ಲ. ಮೂಡ್ ಬಂದಂಗೆ ಅವು ಆಗ್ತಾವೆ ಮಧ್ಯದಲ್ಲಿ, ಹೇಳಿದವ್ರದ್ದು ತಪ್ಪಲ್ಲ, ಯಾರದು ಇಲ್ಲಿ ತಪ್ಪನ್ನು ಎಣಿಸ್ತಾ ಇಲ್ಲ. ಆದರೆ ಸರಿಯಾದದ್ದು ಏನು ಅನ್ನೋದು ಸ್ಪಷ್ಟ ಇರಬೇಕು ನಮಗೆ. ಈ ವೇದಗಳ ಪುನರುತ್ಥಾನ ಕಾರ್ಯ ಒಂದು ವೇಳೆ ಶಂಕರರು ಇಲ್ಲದೆ ಹೋಗಿದ್ದರೆ ಭಾರತ ದೇಶಕ್ಕೆ ಇತಿಹಾಸವೇ ಇರ್ತಿದ್ದಿಲ್ಲ. ಅಲ್ಪ ಸ್ವಲ್ಪ ಆದರೂ ಇನ್ನೂ ಭಗವದ್ಧ್ವಜ ಹಾರ್ತಾ ಇದೆ ಅಂತಂದರೆ ಅದು ಶಂಕರರ ಮಹಿಮೆ. ಅಲ್ಪ ಸ್ವಲ್ಪ ಇನ್ನೂ ಭಗವದ್ಗೀತೆಯನ್ನೋ ಉಪನಿಷತ್ತನ್ನೋ ಯಾರಾದರೂ ಅಧ್ಯಯನ ಮಾಡ್ತಾ ಇದ್ದರೆ ಅದು ಶಂಕರರ ಕೃಪೆ. ಇದನ್ನು ಒಪ್ಕೊಳ್ಳದೆ ತಮ ಕೃಪಣ ಭವತಿ ಇತ್ತಿ ಅವನಿಗೇನದು ಕರೆಯೋಣ ಕೃಪಣ. ಅಥೋ ವಕ್ಷ್ಯಾಮ್ಯ ಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ ಯಥಾ ನ ಜಾಯತೆ ಕಿಂಚಿತ್ ಕಿಂಚಿತ್ ಜಾಯಮಾನಂ ಸಮಂತತಃ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಅಥೋ ವಕ್ಷ್ಯಾಮ್ಯ ಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಏನು ಜಗತ್ತಾಗೇ ಇಲ್ಲ ಅಂತೀರಾ ನೀವು? ನಾವ್ಯಾರು ಹುಟ್ಟೇ ಇಲ್ಲ ಅಂತೀರಾ? ಪ್ರಪಂಚದಲ್ಲಿ ಅನೇಕ ಹುಟ್ಟುಗಳು ನಡೀತಾವಲ್ಲ, ಅವು ಯಾವುದು ನನಗೆ ಇಲ್ಲ ಅಂತಾರೆ? ಇಲ್ಲ, ನಾವು ಒಪ್ಕೋತೀವಿ ಜಗತ್ತು ಹುಟ್ಟಿದೆ, ಜೀವ ಹುಟ್ಟಿದಾನೆ, ಉಪಾಧಿಗಳು ಹುಟ್ಕೊಳ್ತಾ ಇವೆ, ಒಪ್ಕೋತೀವಿ. ಆದರೂ ಹುಟ್ಟಿಲ್ಲ ಅನ್ನೋದನ್ನು ಹೇಳ್ತೀವಿ. ನ ಜಾಯತೆ ಜಾಯಮಾನಂ, ಜಾಯಮಾನಂ ಹುಟ್ತಾ ಇದ್ದಾಗ್ಯೂ ಕೂಡ ನ ಕಿಂಚಿತ್ ಜಾಯತೆ, ಹುಟ್ಟುಗಳ ಮಧ್ಯದಲ್ಲಿ ಹುಟ್ಟುರಹಿತನಾಗಿದೆ ತತ್ವ. ವಿಕಾರಗಳ ಮಧ್ಯದಲ್ಲಿ ವಿಕಾರರಹಿತವಾಗಿದೆ ನಮ್ಮ ತತ್ವ. ಅದು ಹೆಂಗೆ ಸ್ವಾಮಿ? ವಕ್ಷ್ಯಾಮಿ, ವಕ್ಷ್ಯಾಮಿ ಅಕಾರ್ಪಣ್ಯಂ. ಕೃಪಣರ ಮಧ್ಯದಲ್ಲಿ ಕೃಪಣರಹಿತನಾಗಿದ್ದಾನೆ. ಕೃಪಣರನ್ನು ಒಪ್ಪೋದಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ, ಒಪ್ತೀವಿ ಅವರು ಕೃಪಣರನ್ನು ನಾವು ಒಪ್ತೀವಿ, ಅವರು ಒಪ್ಕೊಂಬುದಿಲ್ಲ ನಾ ಕೃಪಣ ಅಂಥೇಳಿ. ಆದರೆ ಶಾಸ್ತ್ರ ಹೇಳ್ತದೆ ಇವರೆಲ್ಲರೂ ಕೃಪಣರು. ಅದೇ ಶಾಸ್ತ್ರ ಹೇಳ್ತದೆ ಇವರೆಲ್ಲ ಶುದ್ಧ ಪರಬ್ರಹ್ಮರು. ಒಂದು ಕಡೆ ಕೃಪಣ ಅನ್ಬೇಕು ಯಾಕೆ, ಅವನು ಕೃಪಣನಲ್ಲ ಅಂತ ಇನ್ನೊಂದು ಕಡೆ ಹೇಳಬೇಕು ಯಾಕೆ, ಹುಟ್ಟಿನಿಂದ ಕೂಡಿದ್ದಾನೆ ಅಂತ ಹೇಳಬೇಕು ಯಾಕೆ, ಆಮೇಲೆ ಅವನಿಗೆ ಹುಟ್ಟೇ ಇಲ್ಲ ಅಂತ ಹೇಳಬೇಕು ಯಾಕೆ? ಹುಟ್ಟುರಹಿತನಾಗಿದ್ದಾನೆ, ಹುಟ್ಟು ಎನ್ನುವುದು ಮಿಥ್ಯ. ಜನ್ಮರಹಿತನಾಗಿದ್ದಾನೆ, ಜನ್ಮ ಎನ್ನುವುದು ಮಿಥ್ಯ. ಕೃಪಣರಹಿತನಾಗಿದ್ದಾನೆ, ಕೃಪಣ ಎನ್ನುವುದು ಮಿಥ್ಯ. ಸೃಷ್ಟಿ ಆಗೇ ಇಲ್ಲ, ಆಗಿದೆ ಅನ್ನೋರಿಗೆ ಸೃಷ್ಟಿ ಎನ್ನುವುದು ಮಿಥ್ಯ. ಎಲ್ಲಿದೆ ಘಟ ಸೃಷ್ಟಿ, ಘಟ ಸೃಷ್ಟಿ ಅಂತೀರಿ, ಎಲ್ಲಿದೆ ಘಟ? ಉಪಾಧಿ ಇದೆ. ಅವನಾದರೂ ನೋಡಿ ಕುಂಬಾರ ಎಷ್ಟು ಮಜಾ ಮಾಡ್ತಾನೆ. ಐ ಎಂಜಾಯ್ ಆಲ್ವೇಸ್, ಐ ಸೀ ದಿ ಹೋಲ್ ಸೃಷ್ಟಿ. ಕೆಲವು ಸಲ ಟಿ ವಿಯಲ್ಲಿ ತೋರಿಸ್ತಿರ್ತಾರೆ, ಅದು ಮಣ್ಣು ಹದ ಮಾಡೋದು ಓದಿಲ್ಲ. ಆ ಮಣ್ಣು ತಪೋ ತಪ್ಪ್ಯತ ಮಣ್ಣು ಹದ ಮಾಡ್ತಾನೆ. ಆ ಮಣ್ಣು ಹದ ಮಾಡಿ ಮಾಡಿ ಮಾಡಿ ಮುದ್ದೆನ ಏನು ಮಾಡ್ತಾನೆ, ಅತ್ತಿಗ್ರಿ ಮೇಲೆ ಇಡ್ತಾನೆ. ಅಲ್ಲಿ ತಪಸ್ಸು ಮುಂದುವರಿತದೆ, ಮುಂದೇನು ಮಾಡ್ತಾನೆ ತಿರುಗಿಸ್ತಾನೆ. ತಿರುಗಿಸಿ ಆ ಬೆರಳನ್ನು ಇಡ್ತಾನೆ ಹಿಂಗೆ. ಆ ಇಟ್ಟಾಗ ಶೇಪ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಮೊದಲೇನು ಹೊಟ್ಟೆ ತಳ, ಅದರ ಹೊಟ್ಟೆ, ಆಮೇಲೆ ಕಂಠ, ಅವ್ಯಕ್ತದಿಂದ ಕೆಲಸಿದೆ ಸೃಷ್ಟಿ ಇದೆ. ಏನು ಸೃಷ್ಟಿ? ಸೃಷ್ಟಿರಹಿತವಾದ ಘಟ ಸೃಷ್ಟಿ ಸಹಿತವಾದ ಘಟವಾಯಿತು. ಅಕ್ಕಡೆ ಕೂಡ ಮಣ್ಣೇ ಉಂದಿ, ಈ ಕಡೆ ಕೂಡ ಮಣ್ಣೇ ಉಂದಿ, ಎಕ್ಕಡೆ ಸುಸ್ತ ಆಕಡೆ ಮಣ್ಣೇ ಮಣ್ಣು ಮಣ್ಣೆ. ನಿಮ್ಮ ಅರ್ಸಿಕ್ಕಿರೋಗೆ ತೆಲುಗು ಮಾಡ್ತಾರೆ ಬಹಳ ಕಡಿಮೆ. ಇಲ್ಲ ಭಾಳ ಕಡಿಮೆ. ಇಲ್ಲ ವಾಸವಮ್ಮ ನೀವು ಇಬ್ಬರು ತೆಲುಗು ಮಾತಾಡ್ತೀರಿ, ಒಬ್ಬೊಬ್ರು ಹೋಗ್ಬಿಟ್ಟು. ಈ ಹೊಸ ಹೊಸ ಸಸ್ಯಂದ್ರು ಬಂದಾರಲ್ಲ ಅವ್ರು ಅವ್ರು ಮಾತಾಡ್ತಾರೆ. ನಿನ್ನ ಸುರೇಶ್ ಹತ್ರ ತೆಲುಗು ಮಾತಾಡ್ತೀಯ? ಜನರಲಿ ನಿನ್ನ ಮಕ್ಕಳು ತೆಲುಗು ಮಾತಾಡ್ತಾವೆ ನಿನ್ನ ಜೊತೆ? ಇಲ್ಲ, ಸ್ವಾಮೀಜಿ ಇದ್ರು ತೆಲುಗು ಮಾತಾಡ್ತಾರೆ. ಅದ ಇಮೇಲ್ ಫಿಮೇಲ್ ರೋಗ ಹೇಳ. ಏನು ಮಾಡೋಕ್ಕಾಗಲ್ಲ. ಎಲ್ಲಿದೆ ಘಟ? ಎಲ್ಲಿದೆ ತಳ? ಇದೆ. ಆ ತಳವನ್ನು ಮುಂದೆ ಶೇಪ್ ಕೊಡ್ತಾನೆ, ಹೊಟ್ಟೆ ಮಾಡ್ತಾನೆ, ಆಮೇಲೆ ಮತ್ತೆ ಸ್ವಲ್ಪ ಕೈ ಒಳಗೆ ಹಾಕ್ತಾನೆ, ಹಿಂಗೆ ಮುಡಿಸ್ತಾನೆ, ಅದು ಕಂಠ ಕೊಡ್ತಾನೆ, ಆಮೇಲೆ ಬಾಯಿಂದ ಕೈ ತಾಳ್ತಾನೆ. ತದೀವಾನುಪ್ರಾವಿಶತ್, ಆ ತಳದಿಂದ ಆ ಕಂಠದವರೆಗೂ ಮೇಲೆ ಬಾಯಿವರೆಗೂ ಇರೋದೆಲ್ಲ ಮಣ್ಣೆ. ಹಾಗೆಯೇ ಅದನ್ನು ಗಿಡ ಅದು ತಗೋತೀಯೋ, ಬೇರಿನಿಂದ ಹಿಡ್ಕೊಂಡು ಎಲೆ ಚಿಗುರು ಮೊಗ್ಗು ಹೂವು ಕಾಯಿ ಹಣ್ಣಿನವರೆಗೂ ಇರೋದೆಲ್ಲ ಏನು? ಈಶ್ವರನೇ. ಅದಕ್ಕೆ ಅಭಿವೃದ್ಧಿ ಹೇಳ್ತಾರೆ, ಒಂದು ಜಾಲಿ ಮುಳ್ಳು ಮೊದಲು ಮಾಡಿಕೊಂಡು ಹುಲ್ಲು ಕಡ್ಡಿ ಮೊದಲು ಮಾಡಿಕೊಂಡು ಎಲ್ಲವೂ ಔಷಧ. ಕಸ ಇದು ಕಾಡಿನಲ್ಲಿ ಕಸ ಬೆಳೆದಿದೆ ಅಂತಂದ್ರೆ ಅದಕ್ಕೊಂದು ಏನೋ ಕಷಾಯ ಮಾಡೇ ಬಿಡ್ತಾರೆ. ಅಂಥೇಳಿ ಸಿಕ್ಕಿದ್ದೆಲ್ಲ ತಂದು ಹಾಕ್ಬಿಟ್ಟು ಕಸ ನಾವು ಕಷಾಯ ಮಾಡಬಾರ್ದು, ಅದು ಅವ್ರಿಗೆ ಗೊತ್ತಿರ್ತದೆ ಯಾವುದಕ್ಕೆ ಏನು ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಈಶ್ವರ್. ಸೊ ಅಕಾರ್ಪಣ್ಯಂ, ಕಾರ್ಪಣ್ಯ ಕೃಪಣ ಭಾವಗಳ ಮಧ್ಯದಲ್ಲಿ ಕೃಪಣರಹಿತನಾಗಿದ್ದಾನೆ ಅನ್ನುವ ಈ ಹೇಳಿಕೆಯನ್ನು ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ, ಹುಟ್ಟುತ್ತಾ ಇದ್ದಾಗಿ ಕೂಡ ಅವನು ಹುಟ್ಟೇ ಇಲ್ಲ ಅನ್ನುವಂಥದ್ದೇ ಸಿದ್ಧಾಂತ. ನ ಜಾಯತೆ ಭಾಷ್ಯ 130. ಅತಃ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಕೃಪಣ ಭಾವಂ ಅಜಂ ಬ್ರಹ್ಮ ತದ್ಹಿ ಕಾರ್ಪಣ್ಯ ಆಸ್ಪದಂ ಯತ್ರ ಅನ್ಯಃ ಅನ್ಯತ ಪಶ್ಯತಿ ಅನ್ಯ ಶೃಣೋತಿ ಅನ್ಯದ್ವಿಜಾನಾತಿ ತದಲ್ಪಂ ಮರ್ತ್ಯಂ ಅಸತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತ್ಯಾದಿ ಶ್ರುತಿಭ್ಯಃ. ಹೀಗಾಗಿ ಗೌಡಪಾದರು ಹೇಳ್ತಾರೆ, ಈಗ ನಾನೇನು ಹೇಳ್ತಾ ಇದ್ದೇನೆ, ಕೃಪಣರಹಿತನಾದ ಬ್ರಹ್ಮನ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಅಕಾರ್ಪಣ್ಯಂ ಬ್ರಹ್ಮ, ಜನ್ಮರಹಿತನಾದ ಬ್ರಹ್ಮನ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಆ ಬ್ರಹ್ಮನು ಕಾರ್ಪಣ್ಯ ಆಸ್ಪದಂ, ಹಗ್ಗವು ಹೀಗೆ ಸರ್ಪಕ್ಕೆ ಆಸ್ಪದವಾಯಿತು. ವೆರಿ ಬ್ಯೂಟಿಫುಲ್ ಗೌಡಪಾದ, ಶಂಕರರ ಪರಮಗುರು. ಶಂಕರ ಗುರುಗಳು ಯಾರು? ಗೋವಿಂದಪಾದರು. ಗೋವಿಂದಪಾದರ ಗುರುಗಳು ಯಾರು? ಗೌಡಪಾದರು. ಹೇಗಿರಬೇಕು ಅದು ಬುದ್ಧಿ? 12 ಶ್ಲೋಕದ ಉಪನಿಷತ್ತನ್ನು ಒಂದು ಕಾರಿಕೆಯನ್ನಾಗೆ ಬರೋದು, ಎಂಥ ಬುದ್ಧಿ ಇರಬೇಕು. ಹೇಳ್ತಾರೆ ಅಕಾರ್ಪಣ್ಯಂ ಬ್ರಹ್ಮ, ಏನು ಅಕೃಪಣ ಭಾವಂ ಬ್ರಹ್ಮ, ಯಾವುದು ಬ್ರಹ್ಮ ಅದನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಯಾರ ಮಧ್ಯದಲ್ಲಿ? ಕೃಪಣ ಭಾವಗಳ ಮಧ್ಯದಲ್ಲಿ ಅಕೃಪಣವಾದಂತಹ ಬ್ರಹ್ಮನನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ತದ್ಹಿ ಕಾರ್ಪಣ್ಯ ಆಸ್ಪದಂ ಅಕೃಪಣ ಬ್ರಹ್ಮ ಏನಿದ್ದಾನೆ ಅವನು ಕೃಪಣವಾದ ಈ ಜಗತ್ತಿಗೆ ಅವಕಾಶ ಮಾಡಿಕೊಟ್ಟಿದೆ. ಅಲ್ಲಿ ಏನಾಗ್ತದೆ ಕೃಪಣ ಅವಕಾಶ ಮಾಡಿಕೊಟ್ಟದಕ್ಕೆ? ಯತ್ರ ಅನ್ಯತ್ ಪಶ್ಯತಿ ಅನ್ಯಃ ಅನ್ಯತ್ ಪಶ್ಯತಿ ಅಹಂ ಅನ್ಯೋಸ್ಮಿ ಅನ್ಯಂ ವಿಜಾನಾಮಿ. ಎಷ್ಟು ಚಂದದ ನೋಡಿ, ಆ ಕೃಪಣ ಭಾವ ಇದ್ದರಿಂದಾಗಿ ನಾನು ಭಗವಂತನ ಬಿಟ್ಟು ಬೇರೆ ಇದ್ದೇನೆ. ಆಮೇಲೆ ಏನು ಮಾಡ್ತಾ ಇದ್ದೀನಿ? ನಾನು ಭಗವಂತನನ್ನು ನಾನು ನೋಡ್ತಾ ಇದ್ದೇನೆ, ಆರಾಧಿಸ್ತಾ ಇದ್ದೀನಿ, ಭಗವಂತನನ್ನು ನಾನು ಪೂಜಿಸ್ತಾ ಇದ್ದೀನಿ, ಭಗವಂತನನ್ನು ನಾನು ಗುರುತಿಸ್ತಾ ಇದ್ದೇನೆ. ಹೌದಾ? ಅನ್ಯ ಅನ್ಯತ ಪಶ್ಯತಿ, ಅನ್ಯಃ ಅನ್ಯತ್ ಪಶ್ಯತಿ ಅಹಂ ಅನ್ಯೋಸ್ಮಿ ಅನ್ಯಂ ಪಶ್ಯಾಮಿ. ನಾನು ಬೇರೆ ಇದ್ದೀನಿ, ಜಗತ್ತೆಲ್ಲ ಬೇರೆ. ಒಂದು ನಾನಂದ್ರೆ ಏನಂತ ತಿಳ್ಕೊಂಡದ ಈ ಜಗತ್ತು ಅಂತ ಒಂದು, ಅಥವಾ ನನ್ನನ್ನು ಎಲ್ಲರೂ ಚಟ್ನಿ ಮಾಡಿಕತ್ತಾರೆ ಅಂತ ಒಂದು. ಈ ಎರಡರಲ್ಲಿ ಇರೋದು ಪ್ರಾಬ್ಲಮ್ ಯಾರದು? ನಾನು. ಯಾವ ನಾನು? ತಿಳಿದ ನಾನು, ತಿಳಿಯದ ನಾನು? ತಿಳಿಯದ ನಾನು. ಹಿಂಗಾದರೂ ಪ್ರಾಬ್ಲಮ್, ಹಂಗಾದರೂ ಪ್ರಾಬ್ಲಮ್, ಅಂತೂ ಐ ಈಸ್ ಅ ಪ್ರಾಬ್ಲಮ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಇದಲ್ಲ, ಒಟ್ಟು ಅಲ್ಫಾಬೆಟ್ಸ್ ಏನಿವೆ ಇದ್ರೊಳಗೆ ಭಾರಿ ಪ್ರಾಬ್ಲಮೆಟಿಕ್ ಅಲ್ಫಾಬೆಟ್ ಯಾವುದು ಅಂದರೆ ಐ. ಭಾರಿ ಚಂದ ಹೇಳ್ತಾರೆ ಅವರು. ಐ ಪ್ಯಾಡ್, ಐ ಫೋನ್, ಆಮೇಲೆ ಕೊನೆಗೊಬ್ಬ ಹೇಳ್ತಾನೆ ಐ ಪೇಡ್ ಅಂತಾನೆ. ಆಮೇಲೆ ಐಫೋನ್, ಐಪ್ಯಾಡ್, ಐಪಾಡ್, ಕೊನೆಗೆ ಅಂತ ಐಪೇಡ್ ಅಂತಾನೆ. ಸೊ ಪ್ರಾಬ್ಲಮೋ ಪ್ರಾಬ್ಲಮ್, ಯಾರು ಸುತ್ತಲ? ಸೊ ಈ ಐ ಏನಿದೆಯಲ್ಲ, ಪ್ರಾಬ್ಲಮ್ ರಹಿತನಾದ ಐ ಅನ್ನೋದನ್ನ ಶಾಸ್ತ್ರ ಸ್ಪಷ್ಟಪಡಿಸ್ತದೆ. ನೀ ಪ್ಯಾಡ್ ಫೋನು ಎಲ್ಲ ಜೋಡಿಸ್ಕೊಂಡ್ರೆ ಪ್ರಾಬ್ಲಮ್, ಅವ್ನು ಜೋಡಿಸ್ಕೊಳ್ಳಿಲ್ಲ ಅಂದ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಕೂಡ್ಬೇಕಾದ್ರೆ ಡಿಸ್ಕನೆಕ್ಟ್ ಮಾಡಿ ಕೂಡ್ಬಿಡ್ತು, ಯಾವ ಪ್ರಾಬ್ಲಮ್ ಇಲ್ಲ. ಈಗ ಡಿಸ್ಕನೆಕ್ಟ್ ಮಾಡ್ತ ಅತ ಯತ್ರ ಅನ್ಯ ಅನ್ಯತ್ ಪಶ್ಯತಿ. ನಾನು ಈ ಜಗತ್ತನ್ನು ಬಿಟ್ಟು ಬೇರೆ ಇದ್ದೇನೆ, ನಾನು ಈ ಜಗತ್ತನ್ನು ಇದು ಜಗತ್ತು ಅಂತ ನೋಡ್ತಾ ಇದ್ದೇನೆ. ಅನ್ಯ ಅನ್ಯ ಶೃಣೋತಿ. ನಮಗೆಲ್ಲ ಅವ್ರು ಮಾತಾಡಿದ ಕೇಳಿಸ್ತು, ಇವ್ರು ಮಾತಾಡಿದ ಕೇಳಿಸ್ತು, ಆ ಮ್ಯೂಸಿಕ್ ಕೇಳಿಸ್ತು, ಈ ಸಂಗೀತ ಕೇಳಿಸ್ತು ಅಂತ ನಾವು ಹೇಳ್ತೀವಿ. ಹಾಗೆಯೇ ನಾವು ಹೇಳಲಿಕ್ಕೆ ಶುರು ಮಾಡ್ತೀವಿ, ಭಗವಂತನ ವಾಣಿ ನನಗೆ ಕೇಳಿಸ್ತು. ಸರಿ, ಬೆಳಿಗ್ಗೆ 4:30 ಆಯಿತು, ಬ್ರಹ್ಮಿ ಮುಹೂರ್ತ, ಸಾಕ್ಷಾತ್ ಭಗವಂತ ಬಂದು ಹೇಳ ನನಗೆ ಕೇಳಿಸ್ತು. ಯಾವ ನಾನು ಹೇಳ್ರಿ? ಅನ್ಯ ಕೃಪಣ. ಯಾವ ಫೆಲೋ ಇವನಿಗೆ ವಿಶ್ವದ ಧ್ವನಿ ಕೇಳಿಸ್ಬೇಕಾಗಿತ್ತು ಅಂಥದ್ದು ಒಂದೇ ಒಂದು ಧ್ವನಿ ಕೇಳಿಸ್ತಂತೆ. ಎಷ್ಟು ಕೃಪಣ ಇರ್ಬೋದು ಇವನು. ಇತ್ರ ಅನ್ಯ ಪಶ್ಯ ಅನ್ಯ ಶೃಣೋತಿ ಅನ್ಯ ದ್ವಿಜಾನಾತಿ. ಅನ್ಯ ದ್ವಿಜಾನಾತಿ ಇನ್ನೊಂದನ್ನು ಭಾರಿ ಚಂದದ. ನಾನು ಎಲ್ಲ ತಿಳಿದೆ, ಏನೇನು ತಿಳಿದೆ, ಫಿಸಿಕ್ಸ್ ತಿಳಿದೆ, ಕೆಮಿಸ್ಟ್ರಿ ತಿಳಿದೆ, ಅಷ್ಟು ಪಿ ಎಚ್ ಇಷ್ಟು ಪಿ ಎಚ್ ಎಲ್ಲ ಹೇಳ್ಕೊತಾನೆ. ನಿನ್ನನ್ನು ನೀನು ತಿಳಿದೇನೋ? ಇಲ್ಲ. ಅಲ್ಪಂ ಅನ್ಯತ್ ಪಶ್ಯಾಮಿ, ಅಲ್ಪಂ ಅನ್ಯ ಶೃಣೋಮಿ, ಅಲ್ಪಂ ಅನ್ಯದ್ ವಿಜಾನಾಮಿ, ಅಲ್ಪಂ. ಒಂದು ಕೇಳ, ತಸ್ಮಾತ್ ಮರ್ತ್ಯಂ. ಅದಕ್ಕೆ ನನಗೇನಿದೆ? ಸಾವಿದೆ. ಎಲ್ಲವನ್ನು ಸೇರಿಸಿ ಒಂದು ಮಾತನ್ನು ಹೇಳಬೇಕಾ? ಛಾಂದೋಗ್ಯ ಹೇಳ್ತದೆ ಅಸತ್. ಇವಷ್ಟು ಹೇಳಿಕೆಗಳಲ್ಲಿ ಯಾವ ಸತ್ಯತೆ ಇಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ಉಲಾಸ ಸೃಷ್ಟಿ ಅನ್ನುವಂಥದ್ದೇನಿದೆ, ಬರೀ ಉಪಾಧಿಗಳು. ಏನು ಉಪಾಧಿಗಳು? ನಾಮರೂಪ ನಾಮರೂಪ ನಾಮರೂಪ ಉಪಾಧಿಗಳು. ಹೀಗೆ ಅವನು ಪಾಟ್ ಮೇಕರ್, ಕುಂಬಾರ, ಎಲ್ಲೂ ಇಲ್ಲದೇ ಇರುವ ಘಟವನ್ನು ಇದೆ ಎನ್ನುವಂತೆ ತೋರಿಸಿದನಲ್ಲವೇ. ಇಲ್ಲದೇ ಇರುವಂಥ ಜಗತ್ತನ್ನು ಭಗವಂತನು ಇದೆ ಎನ್ನುವಂತೆ ಅಜ್ಞಾನಿಗಳಿಗೆ ತೋರಿಸಿದ. ಹಾ, ಏನು ಚಂದ, ಏನು ಘಟ, ಎಷ್ಟು ಸುಂದರವಾಗಿ ಬಂದಿದೆ, ಅಪ್ಪ ಏನು ಶೇಪ್ ಇದೆ ಅಂತ ಅಲ್ಲಿ ನಿಂತುಕೊಂಡು ನಾವು ಹೇಳ್ತಿರ್ತೀವಿ. ಎಷ್ಟು ಚಂದ, ಎಷ್ಟು ಚಂದ ಬಂತು ಬಂತು ಬಂತು ಬಂತು ಬಂತು, ಓ ಘಟ ಆಗೇ ಹೋಯಿತು. ಅಸತ್, ಅದು ಯಾವುದು ಅಸತ್ ಅನಿಸೋದೇ ಇಲ್ಲ, ಸತ್ತಾಗೇ ಇದೆ ಅಂತ ಅನಿಸ್ತದೆ. ಅದೇ ಪಾಟ್ ಮೇಕರ್ ಸ್ವಲ್ಪ ಬೆರಳು ಹೆಚ್ಚು ಕಡಿಮೆ ಆಗಿಬಿಡ್ತು ಅಂತಂದ್ರೆ ಪಾಟ್ ಏನಾಗ್ತದೆ? ವಾಪಸ್ ಮಣ್ಣಂಗಟ್ಟೆ ವಾಪಸ್ ಮಣ್ಣು ಮುದ್ದೆ ಆಗಿಬಿಡ್ತದೆ. ಆ ಶೇಪ್ ಎಲ್ಲಿಂದ ಬಂತು? ಶುರು ಮಾಡ್ರಿ ಮತ್ತೆ ಹೀಗೆ. ಆ ಶೇಪ್ ಎಲ್ಲಿಂದ ಬಂತು? ಕುಂಬಾರದ ಮತ್ತು ಬರೀ ಕೈಗಳು ಉಪಾದಾನ ಕಾರಣ. ಬರೀ ಉಪಾದಾನದಿಂದ ಇಲ್ಲ, ನಿಮಿತ್ತ ಕಾರಣ. ಇವೆರಡು ಜೊತೆಗೂಡಿಕೊಂಡು ಇಲ್ಲದೇ ಇರುವ ಪಾಟನ್ನು ಇದ್ದಂತೆ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಾಗೆ ಇಲ್ಲದೇ ಇರುವ ಜಗತ್ತನ್ನು ಇದ್ದಂತೆ ತೋರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತು ಆ ಭಗವಂತನ ಸರ್ವಜ್ಞತ್ವ, ಸರ್ವಶಕ್ತಿತ್ವ. ಉಪಾದಾನವು ತಾನೇ ಆಗಿ, ನಿಮಿತ್ತವು ತಾನೇ ಆಗಿ, ತನ್ನಿಂದಲೇ ತನ್ನ ಜಗತ್ತನ್ನು ತಾನೇ ಮಾಡಿಕೊಂಡು ಮತ್ತು ಅದರೊಳಗೆ ಇದ್ದವನು ತಾನೇ. ಮಣ್ಣು, ಆ ಮಣ್ಣಿನಿಂದಲೇ ಪಾಟ್ ಆಯಿತು. ಪಾಟ್ನಲ್ಲಿರೋದೆಲ್ಲ ಏನು? ಮಣ್ಣೇ. ಹಾಗಾದ್ರೆ ಎಲ್ಲಿದೆ ಅಸತ್ ಅನ್ನುವ ಮಾತನ್ನು ಛಾಂದೋಗ್ಯ ಉಪನಿಷತ್ತು ಹೇಗೆ ಹೇಳಿದೆಯೋ, ತದ್ ವಿಪರೀತಂ ಸ ಬಾಹ್ಯ ಅಭ್ಯಂತರಂ ಅಜಂ ಅಕಾರ್ಪಣ್ಯಂ ಭೂಮಾಖ್ಯಂ ಬ್ರಹ್ಮ. ತದ್ ವಿಪರೀತಂ, ಈಗ ನಾವು ಏನು ಮೇಲೆ ಹೇಳಿದ್ವಿ, ಇದಕ್ಕೆ ತದ್ ವಿರುದ್ಧವಾದಂತಹ ಸ ಬಾಹ್ಯ ಅಭ್ಯಂತರಂ ಅಜಂ, ಒಳಗೂ ಹೊರಗೂ ತುಂಬಿಕೊಂಡು ಅಕಾರ್ಪಣ್ಯಂ ಕೃಪಣರಹಿತವಾದ ಭಾವದಲ್ಲಿ ಭೂಮಾಖ್ಯಂ ಬ್ರಹ್ಮ, ಪರಿಪೂರ್ಣವಾದ ಈ ಜಗತ್ತೇನಿದೆಯೋ ಇದು ಬ್ರಹ್ಮವೇ ಆಗಿದೆ. ಆ ತಿಳುವಳಿಕೆಗೂ ಈ ತಿಳುವಳಿಕೆಗೂ ಎಷ್ಟು ವ್ಯತ್ಯಾಸ ನೋಡಿ. ಆ ತಿಳುವಳಿಕೆ ಹೇಳ್ತದೆ ನಾನೇ ಬೇರೆ, ಈ ಜಗತ್ತೇ ಬೇರೆ. ಇಲ್ಲಿ ಹೇಳ್ತದೆ ಎಲ್ಲವೂ ಬ್ರಹ್ಮ. ಹೌದಾ? ಯತ ಪ್ರಾಪ್ಯ ಅವಿದ್ಯಾಕೃತ ಅವಿದ್ಯಾಕೃತ ಸರ್ವ ಕಾರ್ಪಣ್ಯ ನಿವೃತ್ತಿ ತತ್ ಅಕಾರ್ಪಣ್ಯಂ ವಕ್ಷ್ಯಾಮಿ ಇತ್ಯರ್ಥಃ. ಅಕೃಪಣ ಭಾವರಹಿತವಾದ ಅವಿದ್ಯಾಕೃತ ಸರ್ವ ಕಾರ್ಪಣ್ಯ ನಿವೃತ್ತಿ. ಆ ಕೃಪಣ ಭಾವ ಎಂಥ ಕೃಪಣ ಭಾವ ಅದು? ಅದು ಅವಿದ್ಯಾಕೃತ, ಅಜ್ಞಾನದಿಂದಾಗಿ ನಮಗೆ ಲಭ್ಯವಾದಂತಹ ಆ ಕೃಪಣ ಭಾವ ಏನಿದೆಯೋ ಅದನ್ನು ನಿವೃತ್ತಿ, ಕಾರ್ಪಣ್ಯ ನಿವೃತ್ತಿ ತತ್ ಅಕಾರ್ಪಣ್ಯ ವಕ್ಷ್ಯಾಮಿ. ಈ ಪ್ರಕಾರವಾದಂತಹ ಆ ಕಾರ್ಪಣ್ಯರಹಿತವಾದ ತತ್ವ ಏನಿದೆಯೋ ಅದನ್ನು ನಾವು ನಿಮಗೆ ಹೇಳಿಕೊಡ್ತೀವಿ. ಆ ಮೂಲಕವಾಗಿ ಅವಿದ್ಯಾಕೃತ ಸರ್ವ ಕಾರ್ಪಣ್ಯ ನಿವೃತ್ತಿ, ಅವಿದ್ಯಾದಿಂದ ಅಂತಹ ಎಲ್ಲ ಕಾರ್ಪಣ್ಯಗಳು ನಿವೃತ್ತವಾಗುತ್ತವೆ. ಆ ನಿವೃತ್ತ ಮಾಡಲಿಕ್ಕಾಗಿ ಕಾರ್ಪಣ್ಯರಹಿತನಾದ ಬ್ರಹ್ಮನನ್ನು ನಾವು ಹೇಳಿಕೊಡ್ತೀವಿ. ತತ್ ಅಜಾತಿ ಅವಿದ್ಯಮಾನ ಜಾತಿ ಅಸ್ಯ, ಅದು ಅಜಾತ ಅಂದರೆ ಅದು ಜನ್ಮರಹಿತವಾಗಿದೆ, ಅಜ್ಞಾನದಿಂದಾಗಿ ಜನ್ಮ ಸಹಿತವಾಗಿ ತೋರ್ತಾ ಇದೆ. ಮೊದಲನೇ ಸ್ಟೇಟ್ಮೆಂಟ್ ಅಂಡರ್ಲೈನ್ ಮಾಡೋದನ್ನ. ತದ್ ಅಜಾತಿ ಅವಿದ್ಯಮಾನ ಜಾತಿ ಅಸ್ಯ, ಇದಕ್ಕೇನಿದೆ? ಇದು ಸ್ವರೂಪದಿಂದ ಜನ್ಮರಹಿತವಾಗಿದೆ, ಅಜ್ಞಾನದಿಂದಾಗಿ ಜನ್ಮ ಇದ್ದಂತೆ ಅನಿಸ್ತದೆ. ಹೌದಾ? ಅಜಾತಿ ಜಾತಿ ಅಸ್ಯ ಸಮತಾಂ ಗತಂ ಸರ್ವಸಾಮ್ಯಂ ಗತಂ ಕಸ್ಮಾತ್ ಅವಯವ ವೈಷಮ್ಯ ಅಭಾವಾತ್ ಯತ್ಹಿ ಸಾವಯವಂ ವಸ್ತು ತತ್ ಅವಯವೈ ವೈಷಮ್ಯಂ ಗಚ್ಚತ್ ಜಾಯತೆ ಇತಿ ಉಚ್ಯತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ